ಈಗ ಒಂದ್ ಎಕರೆ 7 ಗುಂಟಿಗಾಗಿ ನೀವು ಕೊಳವೆ ಬಾವಿ ಹಾಕಿಸಿ ಅಡಿಕೆ ತೋಟ ಮಾಡಿದ್ರೆ ನೀವು? ಸರ್, ಕೊಳವೆ ಬಾವಿ 3 ಕೊಳವೆ ಬಾವಿ ಇದೆ ಸರ್ ಅಲ್ಲಿ. ಅದರಲ್ಲಿ ಈಗ ಅಡಿಕೆ ಸಸಿ ಅಂತಂದ್ರೆ ಪ್ರಾರಂಭದಲ್ಲಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ನೀವು? ನಮ್ದು ಇನ್ನು ಮುಂಚೆ ಏನು ತೋಟ ಸರ್, ಆ ತೋಟದಲ್ಲಿ ಆ ಗೋಟ ಅದನ್ನ ಆರೋ ಇದು ಅದೇ ನಮ್ಮ ತೋಟದಲ್ಲಿ ಗೋಟ ಸರ್. ಈಗ ಗುಣಮಟ್ಟದ ಸಸಿಗಳು ಅಂತಂದ್ರೆ ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಗುಣಮಟ್ಟದ ಸಸಿಗಳಂದ್ರೆ ಒಂದು 50 ವರ್ಷದ ಅಡಿಕೆ ಗಿಡ ನೋಡಿ, ಅದ್ರ ಒಳ್ಳೆ ಕುಂಚಿಗೆ ನೋಡಿ, ಯಾವ ತೆನ ಬೆಳುತ್ತ ಅಂತ ಗೋಟ್ ನೋಡ್ಕೊಂಡು ನಾವು ಅದನ್ನ ಆರೋ ಇದು. ಈಗೆಲ್ಲ ಪಾಕಿ ಸಸಿ, ಮುಂಚೆ ಎಲ್ಲ ಗೆಪ್ಪೆ ಸಸಿ ಸರ್. ನಾ ಗೆಪ್ಪೆ ಸಸಿ ಕಟ್ಟಿ ತೋಟ ಮಾಡಿರೋದು ಸರ್. ಈಗ ಗೆಪ್ಪೆ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ತಾ ಇದ್ದೀವಿ? ಗೆಪ್ಪೆ ಸಸಿ ಅಲ್ಲೇ ತೋಟದಲ್ಲಿ ಅಡಿಕೆ ಗೋಟ್ ಅದು ನೆಲಕ್ಕೆ ಹಾಕೋದು, ಆಮೇಲೆ ಒಂದು 1 ಆದ್ಮೇಲೆ ಗಿಡ ಅಲ್ಲೇ ಬೆಳೆಯುತ್ತೆ. ಗುದ್ದಲೆಗೆ ಪೂರ್ತಿ ಮುದ್ದೆ ಬರೆಸಿ ಟೈಪ್ ಮಾಡ್ಕೊಂಡು ಗುಂಡಿ ತೆಗೆದು ಅಲ್ಲೇ ಇಡುತ್ತೆ. ಈಗ ಗೆಪ್ಪೆ ಸಸಿ ಅಂತಂದ್ರೆ ಅವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಿತ್ತು ನಾವು ಭೂಮಿಯಲ್ಲಿ ನಾಟಿ ಮಾಡಿದ್ರೆ ಸಾಕಷ್ಟು ಹೋಗಿ ಹೋಗ್ತಾವ ಅಂತಾರೆ? ಅದು ಖಂಡಿತ ಹೋಗುತ್ತೆ ಸರ್. ಅಲ್ಲೇ ಏನ ಒಂದು 1 ಕಿಲೋಮೀಟರ್ ಒಳಗಾದ್ರೆ ನಡೀತೈತೆ, ಬೇರೆ ಟ್ರಾನ್ಸ್ಫರ್ ಮಾಡಕಂದ್ರೆ ಅದು ಗಿಡ ಹತ್ತಲ್ಲ ಸರ್, ಎಲ್ಲ ಒಣಗಿ ಹೋಗುತ್ತೆ. ಅಂದ್ರೆ ಈಗಲೂ ಆ ತರ ಗೆಪ್ಪೆ ಸಸಿಗಳನ್ನ ಸಾಕಾಣಿಕೆ ಮಾಡ್ತಾರ ರೈತರು? ಇಲ್ಲ ಸರ್, ಇಲ್ಲ ಅದು ಕೈಲಿ ಕಂಡು ಬರ್ತಲ್ಲ ಸರ್, ಕಡಿಮೆ. ಹಾಗಾಗಿ ಈಗ ಎಲ್ಲ ಪಾಕೆಟ್ ಸಸಿ ಪಾಕೆಟ್ ಸಸಿ. ಈಗ ಪಾಕೆಟ್ ಸಸಿ ಅಂತಂದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀರಾ? ಪಾಕೆಟ್ ಸಸಿ ಅಂದ್ರೆ ಹಾಕಿ ಆಮೇಲೆ ಗೋಟ ಆರೋ ಇದು ಒಂದು ಎಲ್ಲ ಮೊಳಕೆ ಆದ್ಮೇಲೆ ಎರಡೆ ಎಲೆ ಬಂದ್ಮೇಲೆ ಕೆರೆ ಮಣ್ಣು ಎರಿಸಿ ಅದಕ್ಕೆ ಪಾಕೆಟ್ ತುಂಬಿ ಮತ್ತೆ ಒಂದ್ ಕಡೆಗೆಲ್ಲ ಡಂಪ್ ಮಾಡ್ಸ್ಬೇಕು. ಈಗ ಕೆರೆ ಮಣ್ಣು ಅಂತಂದ್ರೆ ಒಳ್ಳೆ ಉತ್ಕೃಷ್ಟವಾದ ಫಲವತ್ತತೆ ಮಣ್ಣು ಬೇಕು ಅಂತ? ಫಲವತ್ತಾದ ಮಣ್ಣು ಬೇಕು, ಅಂತ ಮಣ್ಣು ಬರಲ್ಲ ಸರ್. 1 ಕೆಜಿ ಪ್ಯಾಕೆಟಿನಲ್ಲಿ ನಾವು ಸಸಿ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರೆ 2 ಕೆಜಿನ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಸರ್, ಒಂದರಲ್ಲೇ ಮಾಡಿದ್ರೆ ವಾಸಿ, ಎರಡರಲ್ಲಿ ಮಾಡಕ್ ಹೋದ್ರೆ ಅದು ಜಾಸ್ತಿ ಆಗುತ್ತೆ ಸರ್. ಮಣ್ಣು ಜಾಸ್ತಿ ಆಗುತ್ತೆ, ಕೊಂಡೊಯ್ಯಕ್ಕೆ ಲಾಸ್ ಆಗುತ್ತೆ, ಬೇರೆ ತಗೊಂಡೋಗಕ್ಕೆ 1000 ಅಡಿ ಅದು 500 ಹಿಡಿತದೆ, ಹಾಗಾಗಿ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಕೊಡ್ಬೇಕಾದ್ರೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಈಗ 35 ಹೇಳ್ತಾರೆ, ಈಗ ಅವತ್ತು 45-50 ರೂಪಾಯಿ ಹೇಳಬೇಕ ಸರ್. ಹಾಗಾಗಿ 1 ಕೆಜಿ ನಾವು ಇದು ಮಾಡ್ತಾ ಇರ್ತೀವಿ. ಈಗ ನೀವೆಲ್ಲ ಸಸಿ 6-5 ಮಾರಾಟ ಮಾಡಿದ್ರೆ? ಈಗ ನಾವು ಸದ್ಯಕ್ಕೆ ನಮ್ಮ ಇದಕ್ಕೆ ಮಾಡ್ಕೊಂಡಿವಿ ಸರ್, 1500 ಮಾಡಿದ್ದೀನಿ ಸರ್. ಈಗ ಈಗೆಲ್ಲ ಮೊದಲು 15-20 ರೂಪಾಯಿ ಒಂದು ಸಸಿ ಇದ್ವಪ್ಪ, ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಆಯ್ತು ಅಂತ ಹೇಳಿ? ಡಿಮ್ಯಾಂಡ್ ಎಲ್ಲ ಕಡೆಯಿಂದ ಬಂದು ತಗೊಂಡೋಗ್ತಾರೆ ಸರ್, ಈಗ ಹುಬ್ಳಿಂದ ಬಂದು ತಗೊಂಡಿದ್ದೀವಿ ಸರ್ ಈಗ ಮೊನ್ನೆ. ಹಾಗಾಗಿ ಡಿಮ್ಯಾಂಡ್ ಆಯ್ತು ಸರ್. ಮುಂಚೆ ಎಲ್ಲ 20-30 ರೂಪಾಯಿ ಕೊಟ್ಟಿದ್ವಿ, ಈಗ 6 ರೂಪಾಯಿ ಏಕದಮ್ ಜಾಸ್ತಿ ಆಯ್ತು ಸರ್. ಅಂದ್ರೆ ಅಡಿಕೆ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಯ್ತು ಸರ್. ಅಡಿಕೆ ಬೆಳೆಯೋರ ಜಾಸ್ತಿ ಆಯ್ತು ಸರ್. ಈಗ ಈ ವರ್ಷ ಅಡಿಕೆ ಗೋಟ್ ತಗೊಂಡಿದ್ದಾರೆ ಅಂದ್ರೆ ಭಾರಿ ತಗೊಂಡಿದ್ದೀವಿ ಸರ್. ಈಗ ಇದೇ ರೀತಿ ನಮ್ಮ ರೈತರು ಅಡಿಕೆ ಬೆಳ್ಕೊಂತ ಹೋದ್ರೆ ಮುಂದೆ ರೇಟು ಕಡಿಮೆ ಆಗ್ಬೋದು ಅಂತ ಏನಾದ್ರೂ ನಿರೀಕ್ಷೆ ಇದೆ ನಿಮಗೆ? ಹೇಳಕ್ಕಾಗಲ್ಲ ಸರ್. ಅದು ಮುಂದೆ ಈಗ ಅಡಿಕೆಗೆ ಸಸಿ ತಗೊಂಡಿದ್ದಾರೆ ಸರ್, ಅದರಲ್ಲಿ ನೆಕ್ಸ್ಟ್ ಇನ್ನು 5 ವರ್ಷಕ್ಕೆ ಯಾವ ಅಡಿಕೆ ರೇಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ 50 ಐತೆ, ಅವತ್ತಿನ ಲೆಕ್ಕಾಚಾರದಾಗ 10-15 ಬರ್ಬೋದು, ಹೇಳಕ್ಕಾಗಲ್ಲ ಅಷ್ಟು ಅಡಿಕೆ ಸಸಿ ತಗೊಂಡೋಗ್ತಾ ಇದೆ. ಈಗ ಸಾಕಷ್ಟು ನಮಗೆ ದಿನನಿತ್ಯ ಬೇಕಾದಂತ ಆಹಾರ ಧಾನ್ಯಗಳನ್ನ ಬೆಳೆಯಕ್ಕೆ ರೈತರು ಯಾರು ಅಷ್ಟೊಂದು ಅಪೇಕ್ಷೆ ಪಡಲ್ಲ, ಒಳ್ಳೆ ರೇಟ್ ಜಂಪ್ ಆಗ್ತಿದ್ರೆ ಅಡಿಕೆ. ಏ ಅದನ್ನ ಮೆಕ್ಕೆಜೋಳ ಬೆಳೆ ಇದೇ ಮಾಡಕ್ಕವನ ತೋಟನ ಮಾಡ ಅಂತೇಳಿ, 1 ಎಕರೆ ಇದ್ದರು 10 ಎಕರೆ ಮಾಡೋದು 10 ಎಕರೆ ಇದ್ದರು ಹಿಂಗೆ ಮಾಡ್ಕೊಂಡು ಮಾಡ್ಕೊಂತ ಈಗ ಮಳೆಗಾಲ ಜಾಸ್ತಿ ಆಯ್ತು ಸರ್. ಈಗ ನೀರಿಂದು ಸಮಸ್ಯೆ ಕಡಿಮೆ ಆಯ್ತು, ಈಗ ಹಾಗಾಗಿ ಎಲ್ಲ ತೋಟಕ್ಕೆ ಆಲಂಬಿಸಿದ್ದಾರೆ. ಈಗ ನೀವು ಪ್ರಾರಂಭದಲ್ಲಿ ಈಗ ಸಸಿ ಅಂದ್ರೆ ಯಾವ್ದಾಯ್ದಲ್ಲಿ ನಾಟಿ ಮಾಡಿದ್ರೆ? 7 ಅಡಿ ದಾಯ ಮಾಡಿ ಸರ್. ಈಗ ಅದ್ರೊಳಗಡೆ ಎಲ್ಲ ನೀವು ಟ್ರ್ಯಾಕ್ಟರ್ ಬೇಸಾಯ ಮಾಡಕ್ಕಾಗುತ್ತೆ? ಟ್ರ್ಯಾಕ್ಟರ್ ಬೇಸಾಯ ಮಾಡ್ತಾರೆ ಸರ್ ಪೂರ್ತಿ, ಅದರಲ್ಲಿ ವರ್ಷಕ್ಕೆ 3 ಸರಿ ಉಳುಮೆ ಮಾಡೋದು. ಈಗ ಅಡಿಕೆ ಗಿಡ ನೀವು ನಾಟಿ ಮಾಡಿರಲ್ಲ, ಅಂತಂತವಾಗಿ ಯಾವ ರೀತಿ ಬೆಳೆಸ್ಕೊಂತ ಬಂದ್ರೆ? ಅಂತಂತವಾಗಿ ಈಗ ಫಸ್ಟ್ಗೆ ಹಾಕಿದ ವರ್ಷದಲ್ಲಿ ಸ್ವಲ್ಪ ಅದ್ರ ಮೆಕ್ಕೆಜೋಳ ಹಾಕಿದ್ವಿ, ಆಮೇಲೆ ಬರ್ತಾ ಬರ್ತಾ ಒಂದೊಂದು ವರ್ಷ ಬೇರೆ ಅವರ ಬೆಳೆ ಹಾಕಿದ್ವಿ, ಇನ್ನೊಂದು ವರ್ಷ ಮೆಕ್ಕೆಜೋಳ ಹಾಕಿದ್ವಿ, ಅಲ್ಲಿಂದ ಕ್ಲೋಸ್ ಆಯ್ತು. ಮತ್ತಿನ 5 ವರ್ಷದಿಂದ ಸ್ಟಾರ್ಟ್ ಆಯ್ತು ಫಸ್ಟ್. ಅವಾಗ ನಿಂತ ರೇಟ್ ಇರಲಿಲ್ಲ ಅಡಿಕೆ ರೇಟ್, 10-15 ಸಾವಿರ ಲೆಕ್ಕಾಚಾರ ಇತ್ತು, ಈಗ ರೇಟ್ ಜಾಸ್ತಿ ಆಗ್ತದೆ. ಈಗ ಅವತ್ತು ಪ್ರತಿ ಒಂದು ಕ್ವಿಂಟಲ್ಗೆ 10,000 ರೂಪಾಯಿ ರೇಟ್ ಸಿಗ್ತಾ ಇತ್ತಲ್ಲ ನಿಮಗೆ ಅಡಿಕೆಗೆ, ಅಂದ್ರೆ ಲಾಭದಾಯಕ ಅವತ್ತಲೇ ಆಗ್ತಾ ಇತ್ತಲ್ಲ? ಅವತ್ತನ್ನ ಲೆಕ್ಕಾಚಾರ ಲಾಭದಾಯಕ ಆಗುತ್ತೆ ಸರ್. ಈಗ 50 ಇದ್ರೂ ಲಾಭದಾಯಕ ಆಗ್ತಿಲ್ಲ ಸರ್, ಯಾಕೆಂದ್ರೆ ಈಗ ಲೇಬರ್ ಚಾರ್ಜ್ ಇದು ಅಡಿಕೆ ಕೊಯ್ಯೊಂದು ಗೊಬ್ಬರ ಅವಕ್ಕೆಲ್ಲ ಬಹಳ ಡಿಮ್ಯಾಂಡ್ ಆಯ್ತು ಸರ್, ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಈಗ ಮೊದಲಿಂದಲೂ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟು ಅಡಿಕೆಯನ್ನು ಬೆಳೆಸ್ಕೊಂತ ಬಂದ್ರೆ ಏನು ಸಾವಯವ ಗೊಬ್ಬರ ಕೊಟ್ಟು ಬೆಳೀತಾ ಇದ್ರ? ಇಲ್ಲ, ದನಿ ಗೊಬ್ಬರ ಹಾಕಿದ್ವಿ ಸರ್, ಅದನ್ನ ಬಿಟ್ಟರೆ DAP ಹಾಕಿದ್ವಿ ಸರ್. ಭಾಳ ಹುಲ್ಲಾದಾಗ ಒಂದು ಸರಿ ಕಳೆನಾಶಕ ಹೊಡಿದ್ವಿ. ಯಾಕೆ ಟ್ರ್ಯಾಕ್ಟರ್ ಬೇಸಾಯ ಮಾಡ್ಬೋದಲ್ಲ ನೀವು ಕಳೆನಾಶಕ ಸಿಂಪಡಣೆ ಮಾಡೋಕಿನ? ಮಳೆಗಾಲದಲ್ಲಿ ಅದೆಲ್ಲ ಮಾಡಕ್ ಬರಕಲ್ಲ ಸರ್, ಮಳೆಗಾಲದಲ್ಲಿ ಟ್ರ್ಯಾಕ್ಟರ್ ಒಳಕ್ ಹೋಗಲ್ಲ, ಅವಾಗ ಒಂದು ಸರಿ ಕಳೆನಾಶಕ ಮಾಡಲೇಬೇಕಂತ. ಇಲ್ಲ ಅಂದ್ರೆ ತೋಟ ಅಡಿಕೆ ತೆಗೆಯಕ್ ಬರಲ್ಲ ಸರ್, ಸಣ್ಣ ಮಟ್ಟ ಹುಲ್ ಬೆಲ್ಲಿರುತ್ತೆ, ಅದಾಗ ಅಡಿಕೆ ಎಲ್ಲ ಗೊತ್ತೇ ಕಾಣಲ್ಲ ಸರ್. ಈಗ ಜೂನ್ ಜುಲೈಯಲ್ಲಿ ಒಂಬ ಔಷಧಿ ಹಾಕ್ಬಿಟ್ರೆ 3 ತಿಂಗಳು ಸ್ವಚ್ಛ ಇರುತ್ತಲ್ಲ. ಈಗ ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡಿದ್ರೆ ಅಡಿಕೆಯಲ್ಲಿ ನೀರು? ನಾವೊಂದು ಕೃಷಿ ಹೊಂಡ ಮಾಡ್ಕೊಂಡು ಸರ್, ಕೃಷಿ ಹೊಂಡಕ್ಕಲ್ಲಿ ಅದಕ್ಕೆ ನೀರು ಡಂಪ್ ಮಾಡ್ಕೊಂಡು ದಿವಸ 2 ಗಂಟೆಗೆ ಅದು ನೀರು ಅದ್ರಾಗ ಡಂಪ್ ಆದ್ರೆ ಇನ್ನು 2 ಗಂಟೆ ಪೂರ್ತಿ ಇಡೀ ತೋಟಕ್ಕೆಲ್ಲ ನೀರು ಡಿಪ್ ಆಗುತ್ತೆ. ಈಗ ಪ್ರಾರಂಭದಿಂದಲೂ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ನೀವು? ಸರ್, ತೋಟ ನಾವು ಮಾಡ್ದಾಗ ಡ್ರಿಪ್ ಸರ್, ನಾನು ಒಳ್ಳೆ ಆ ನೀರು ಬಿಟ್ಟಿಲ್ಲ ಸರ್, ಪೂರ್ತಿ ಡ್ರಿಪ್, ಹಾಗಾಗಿ ತೋಟ ಉಳ್ಳಕ್ಕೆ ಚೆನ್ನಾಗಿ ಬಂತು. 1 ಎಕರೆ 7 ಗಂಟೆ ಅಷ್ಟೇ ನಾವು ಅಡಿಕೆ ತೋಟ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಇನ್ನೂ ಇರೋಂಥ ಜಮೀನಿಗೆ ಅಡಿಕೆ ಮಾಡ್ಬೇಕಂತ ಮನಸ್ಸು ಮಾಡಲಿಲ್ಲ ನೀವು? ನೆಕ್ಸ್ಟ್ ಮಾಡೋದಂತ ಮಾಡಿದ್ದೀನಿ, ಅದಕ್ಕೆ ಯೋಜನೆ ಹಾಕಿದ್ದೀನಿ, ಆದರೂ ನೋಡ್ಬೇಕು ನೀರಿಂದು ಅದಕ್ಕೆ ಬೇರೆ ಬೇರೆ ಇದೆ. ಒಂದು ಎಕರೆ 7 ಗಂಟೆ ಅಲ್ಲಿ ಮಾತ್ರ ಅದೊಂದು ತೋಟ ಇದೆ, 2 ಎಕರೆ 28 ಗಂಟೆ ಅಲ್ಲಿ ಬೇರೆ ಬೇರೆ ಕಡೆ ಇದೆ ಜಮೀನು. ಹಾಗಾಗಿ ಅಲ್ಲಿ ಇನ್ನು ನೀರಿನ ಸಮಸ್ಯೆ ಇದೆ ಸರ್. ಈಗ ನೀವು ಅಡಿಕೆ ಹಾಕಿದ್ರಲ್ಲ, ಅದು ಯಾವ ಮಣ್ಣಿಂದ ಕೂಡಿದೆ ಭೂಮಿ? ಕರೆ ಮಣ್ಣಿಂದ ಕೂಡಿದೆ, ಫಲವತ್ತಾದ ಮಣ್ಣು, ಅದಕ್ಕೆ ಸಮಸ್ಯೆ ಇಲ್ಲ ಸರ್. ಕಪ್ಪು ಮಣ್ಣಿನಲ್ಲೂ ಸಾಕಷ್ಟು ಲಾಭದಾಯಕವಾಗಿ ಬೆಳೆಯನ್ನು ಬೆಳೆಯಬಹುದು ಅಂತ ಹೇಳ್ತೀರಾ? ಹ್ಞೂ ಸರ್, ಕಪ್ಪು ಮಣ್ಣಲ್ಲಿ ಒಳ್ಳೆ ಲಾಭದಾಯಕ ಇದೆ ಸರ್. ಹಾಗಾಗಿ ನಾವು ಅದನ್ನೇ ತೋಟ ಮಾಡ್ಕೊಂಡು ಅದರ ಒಳ್ಳೆ ಲಾಭದಾಯಕ ಮಾಡ್ಕೊಂಡು ಸರಿ. ಈಗ ಅಡಿಕೆಯಲ್ಲಿ ಸಾಕಷ್ಟು ಗರಿಗಳೆಲ್ಲ ಬೆಳೆಸೋಪ್ಪ, ಅವನ್ನೆಲ್ಲ ಏನು ಮಾಡ್ತೀರಾ ನೀವು? ಎಲ್ಲ ಬಾಣಲಿ ಹೊಡಿತಾರೆ ಸರ್, ಬಾಣಲಿ ಹೊಡೆವೆ ಎಲ್ಲ ಕೊಚ್ಚಾಕತ್ತೆ, ಗೊಬ್ಬರ ಆಗುತ್ತೆ ಸರ್ ಅದೇ. ಈಗೆಲ್ಲ ಮೊದಲೆಲ್ಲ ರೈತರು ಮಾಡ್ತಾ ಇದ್ರು, ಎಲ್ಲ ಒಂದ್ ಕಡೆ ಎತ್ತಿ ಹಾಕಿ ಬೆಂಕಿ ಇಟ್ಟೋದು ಇಲ್ಲ ಏರಿ ಮೇಲೆ ಹಾಕೋದು ಈ ತರ ಮಾಡ್ತಾ ಇದ್ರು, ಆ ತರ ಏನ್ ಮಾಡಲ್ಲ ನೀವು? ಇಲ್ಲ ಆ ತರ ಏನ್ ಮಾಡಿಲ್ಲ ಸರ್, ಎಲ್ಲ ಪೂರ್ತಿ ಎಲ್ಲ ಗರೆ ಬಿದ್ದಿರುತ್ತಾ ಅದಷ್ಟು ಬಾಣಲಿ ಹೊಡಿಸ್ಬಿಡ್ತು, ಬಾಣಲಿ ಹೊಡಿಸಿ ಎಲ್ಲ ಪುಡಿ ಪುಡಿ ಆಗತ್ತ ಅದೇ ಪುಟ್ಟು ಗೊಬ್ಬರ ಆಗುತ್ತೆ ಸರ್. ಈಗೆಲ್ಲ ನೀವು ಅಡಿಕೆಯಲ್ಲಿ ಏನು ಬಿತ್ತಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳನ್ನೆಲ್ಲ ಅಲ್ಲೆಲ್ಲ ಸಾಕಷ್ಟು ಅಲಸಂದೆ ಅವರೇ ಇವನ್ನೆಲ್ಲ ಬೆಳೆದ್ರೆ ಮತ್ತೆ ಅದನ್ನ ಭೂಮಿ ಉಳಿಮೆ ಮಾಡಿದ್ರೆ ಅದು ಹಸಿರೆಲೆ ಗೊಬ್ಬರ ಆಗುತ್ತಲ್ಲ, ಈ ರೀತಿ ಯಾಕೆ ನೀವು ಭೂಮಿಯ ಒಂದು ಫಲವತ್ತತೆ ಹೆಚ್ಚಕ್ಕೆ ಪದ್ಧತಿ ಮಾಡಬಾರ್ದು ನೀವು? ಅದು ಮಾಡಿಲ್ಲ ಸರ್ ನಾನು. ಈಗ ಅಡಿಕೆ ಗಿಡ ಅಂತಂದ್ರೆ ಸುಮಾರು ಎಷ್ಟು ಅಡಿ ಎತ್ತರ ಬೆಳೆದವಲ್ಲ? ಈ ಎಲೆ ಒಂದು 60-70 ಅಡಿ ಲೆಕ್ಕ ತೆಗೆದವು ಸರ್, ಹಾಗಾಗಿ ಒಳ್ಳೆ ಇದಾಗ ಸರ್. ಇನ್ನು ಕೆಲವು 20 ವರ್ಷದ ಗಿಡಗಳು. ಈಗ ಮತ್ತೆ ಅದ್ರೊಳಗಡೆ ಸೆಂಟ್ರಿಗೆ ಒಂದೊಂದು ಲೈನ್ ಎಲ್ಲ ಅಡಿಕೆ ಹಾಕಿ ಅಂತ ಬರ್ತಾರಲ್ಲ ಹಳೆ ಮರದಲ್ಲಿ, ಆ ತರ ಮಾಡಲ್ವ ನೀವು? ಈಗ ಅದನ್ನ ಮಾಡ್ಬೇಕಂತ ಮಾಡಿನ್ ಸರ್. ಈಗ ಅದ್ ಮಾಡಕ್ ಹೋದ್ರೆ ಈಗ ಟ್ರ್ಯಾಕ್ಟರ್ ಬೇಸೆ ಹೋಗಲ್ಲ ಸರ್, ಈಗ ಎತ್ತಿ ಬೇಸೆ ಸಿಗ್ತಲ್ಲ. ಈಗ ಅದ್ ಮಾಡಕ್ ಹೋದ್ರೆ ಟ್ರ್ಯಾಕ್ಟರ್ ಬೇಸೆ ಒಂದೇ ಮಕ್ಕ ಹೊಡಿಯಕ್ ಬರ್ತದೆ, ಇನ್ನೊಂದು ಮಕ್ಕ ಹೊಡಿಯಕ್ ಬರಲ್ಲ. ಅದ್ನ ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡ್ತದೀನಿ. ಕಳೆ ನಿರ್ವಹಣೆ ಮಾಡೋದು ಕಷ್ಟ ಅಂತ? ಕಳೆ ನಿರ್ವಹಣೆ ಮಾಡೋದು ಕಷ್ಟ ಅದ್ನ ಸರ್. ಈಗ ಅಡಿಕೆ ಹೊಲದ ಸುತ್ತಲೂ ಬೌಂಡ್ರಿಗೆ ಈ ಒಂದು ತ್ಯಾಗ ಆಗಿರ್ಬೋದು, ತೆಂಗ್ ಆಗಿರ್ಬೋದು, ಈ ರೀತಿ ಏನಾದ್ರೂ ಹಾಕಿದ್ರೆ ನೀವು? ತ್ಯಾಗ ಹಾಕಿದ್ರೆ ಅಡಿಕೆ ಗಿಡಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ ಸರ್. ಯಾಕೆ ಅದು ಅಡಿಕೆ ಗಿಡ ಸುತ್ತ ಅಡಿಕೆ ಗಿಡ ಎಲ್ಲ ಕುಂಚೆ ಫಸಲು ಬಿಡಲ್ಲ ಸರ್, ಸುತ್ತ ಒಂದು 4 ಸಾಲ ಹೊಡಿತು ಸರ್. ಹಂಗಾಗಿ ನಾವ್ ಏನು ಹಾಕೋ ಇಲ್ಲ ಸರ್. ಈಗ ತೆಂಗ್ ಹಾಕ್ಬೋದಾಯ್ತು? ತೆಂಗ್ ಇದೆ ಸರ್, ಕಡಸತ್ನಲ್ಲಿ ತೆಂಗ್ ಇದೆ ಸರ್. ತೆಂಗ್ ಅಂತಂದ್ರೆ ಎಷ್ಟು ಹಾಕಿದ್ರೆ ನೀವು? ತೆಂಗ್ ಸುತ್ತ ಒಂದು 20 ಗಿಡ ಬರ್ತದೆ. ಈಗ ಅದರಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಅದರಲ್ಲಿ ಮನೆಗೆ ಆಗ್ತಾರೆ ಅಷ್ಟೇ, ಅದು ಜಾಸ್ತಿ ಆಯ್ತು ಮಾರ್ತದೆ ಸರ್. ಈಗ ಬೇಸಿಗೆಯಲ್ಲಿ ಎಲ್ಲ ಎಳ್ನೀರ್ ಮಾರಾಟ ಮಾಡ್ಬೋದು? ಇಲ್ಲ ಸರ್, ಅದನ್ನೆಲ್ಲ ಮಾಡಕ್ಕಿಲ್ಲ ಸರ್, ಬರೀ ಕಾಯಿ, ಅದ್ ಬಿಟ್ಟು ಯಾವ್ದಿಲ್ಲ ಸರ್. ಅಡಿಕೆಯಲ್ಲಿ ಅಂದ್ರೆ ಪ್ರಾರಂಭದಿಂದ ಏನಾದ್ರೂ ರೋಗ ರುಜಿನ ಈ ತರ ಏನಾದ್ರೂ ಬಂದ್ವ ನಿಮ್ಮ ಬೆಳೆಯಲ್ಲಿ? ಹ್ಞೂ ಸರ್, ಈಗಲೂ ರೋಗ ಇತ್ತು ಸರ್, ಅದು ಬೆಂಗಳೂರಿಂದ ಎಲ್ಲ ಬಂದು ಮಾಹಿತಿ ಕೊಟ್ಟಿದೆ ಸರ್. ಈಗ ಅದೇ ಈಗೇನಾಯ್ತು ಅಂದ್ರೆ ಆ ಗಿಡ ಹೋಯ್ತಾ, ಆ ಗಿಡ ತಗೊಂಡು ಮತ್ತೆ ಬೇರೆ ಗಿಡದ. ಅಂದ್ರೆ ರೋಗ ಬಂತಂದ್ರೆ ಗಿಡನೇ ಸಂಪೂರ್ಣ ನಾಶ ಆಗಿದೆ? ಗಿಡ ಪೂರ್ತಿ ಅದು ಇರೋದಿಲ್ಲ ಸರ್, ಗಿಡ ಕಡಗಿದೆ, ಮತ್ತೆ ನಂದು ಅಲ್ಲಿ ಸ್ವಲ್ಪ ಬೆಂಕಿ ಹಾಕಿ ಅದನ್ನೆಲ್ಲ ತಗೊಂಡ್ಮೇಲೆ ಮತ್ತೆ ನಂದು ಹೊಸ ಗಿಡ ಇದೆ. ಅಂದ್ರೆ ಆ ತರ ಎಷ್ಟು ಗಿಡಕ್ಕೆ ರೋಗ ಬಂದಿದೆ? ಕೆಲವೊಂದು ವರ್ಷಕ್ಕೊಂದು 7 ಗಿಡಕ್ಕೆ ಬಂದೆ ಬರ್ತಾರೆ. ಸಂಬಂಧಪಟ್ಟಂತ ತೋಟಗಾರಿಕಾ ತಜ್ಞರಿಗೆ ತಿಳಿಸಿರಿ ನೀವು, ಅದ್ರ ಯಾವ್ದು ರೋಗ ಅಂತೆಲ್ಲ ಹೇಳ್ತಾರಪ್ಪ? ಎಲ್ಲ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿನಿ ಸರ್, ಅದನ್ನೆಲ್ಲ ಅವ್ರು ಹೇಳ್ದಂಗೆಲ್ಲ ಮಾಡಿದೆ. ಆಮೇಲೆ ಸುಳಿಗೆಲ್ಲ ಮೆಡಿಸಿನ್ ವಶ ಹೊಡಿತಿದ್ದೆ, ಅದರಲ್ಲಿ ಯಾವುದು ಕಂಟ್ರೋಲ್ ಆಗಲಿಲ್ಲ. ಹಂಗಾಗಿ ಈಗ ಗಿಡ ಹೋಯ್ತಾ, ಆ ಜಾಗ ಸುಟ್ಟು ಆ ಗಿಡದ ಪೂರ್ತಿ ಬೇರ್ ಮಟ್ಟ ತೆಗೆದು ಮತ್ತೆ ನಮ್ಗೆ ವ್ಯವಸ್ಥೆ ಗಿಡಗಳು. ಸಾಕಷ್ಟು ವರ್ಷದಿಂದ ಈಗ ಫಲ ಬರ್ತಾ ಇದೆಯಲ್ಲ ನಿಮಗೆ ಅಡಿಕೆ ಬೆಳೆ, ಈಗ ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಏನು ಸಿಕಾಯಿ ಮಾರಾಟ ಮಾಡ್ತೀರಾ, ಕೇಣಿ ಕೊಡ್ತೀರಾ, ಅಥವಾ ಬೇಸಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾವೆಲ್ಲ ಬೇಸಿ ಮಾರಾಟ ಮಾಡ್ತೀವಿ ಸರ್. ಎಲ್ಲ ನಾವೇ ಸ್ವಂತಕ್ಕೆ ಅಡಿಕೆ ತಕೊಂಡು ಎಲ್ಲ ಇಲ್ಲೇ ಬೇಸಿ ಮಾಡಿ ನಮ್ಮ ಕೊನೆಗೆ ಮಾರಾಟ ಮಾಡುದು ಸರ್. ಈಗ ಹಸಿಕಾಯಿ ಮಾರಾಟ ಸಾಕಷ್ಟು ಜನ ರೈತರು ಮಾಡ್ತಾರೆ, ಅಂದ್ರೆ ಆ ಪದ್ಧತಿಯಲ್ಲಿ ನಿಮಗೆ ಲಾಭ ಆಗಲ್ಲ ಅಂತ ಹೇಳ್ತೀರಾ? ಇಲ್ಲ, ಲಾಭ ಆಗಲ್ಲ ಸರ್, ಅದು ಮನೆ ಮಾಡಿರಲಿದ್ದೆ ಅದನ್ನೆಲ್ಲ ಮಾಡ್ತಾರೆ ಸರ್. ನಾವು ಮಾಡಂಗದೀವಿ, ಎಲ್ಲ ನಾವು ಅಡಿಕೆ ತಂದಿಲ್ಲ ಸೊಳಿಸಿ ಇದು ಮಾಡ್ತದೆ ಸರ್. ಈಗ ಮೊದಲೆಲ್ಲ ಹೊಲದ ಮೇಲೆ ಕೇಣಿ ಅಂತ ಕೊಡ್ತಿದ್ರು, ಆ ರೀತಿ ಎಂದಾದ್ರೂ ನೀವು ಕೊಟ್ಟಿದ್ರೆ? ಇಲ್ಲ ಸರ್, ನಾವು ಎಂದು ಯಾವ್ದು ಕೊಟ್ಟಿಲ್ಲ ಸರ್, ಎಲ್ಲ ಸ್ವಂತಕ್ಕೆ ನಾವೇ ಮಾಡ್ತೀವಿ ಸರ್. ಬೇಸ ವಿಧಾನ ಯಾವ ರೀತಿ ಅಂತ ಹೇಳ್ತೀರಾ? ಈಗ ಬೇಸ ವಿಧಾನ ಅಂದ್ರೆ ಇಲ್ಲಿ ಅಡಿಕೆ ಒಲೆ ಬಿಡಿಸ್ತೀವಿ, ಅದಕ್ಕೆ ಎಲ್ಲ ಕೊಳಗ ಇಟ್ಟು ಅದರಲ್ಲಿ ಹಾಲಾಕಿ ಅಡಿಕೆ ಹಾಲಾಕಿ ಉರಟಿ ಆಮೇಲೆ ಒಂದು 5-6 ದಿವಸ ಒಣಗಿಸಿದ್ರೆ ಅದ್ರ ಮುಗಿದೋಗುತ್ತೆ, ಎಲ್ಲ ತೆಲು ತುಂಬಿಕದೆ ಸರ್. ಈಗ ಅದ ಅಂತಂದ್ರೆ ನೀವು ಅಡಿಕೆ ಹಾಲು ಅಂತಂದ್ರೆ ಎಲ್ಲಿಂದ ತರ್ತೀರಿ ನೀವು? ನಮ್ದು ಪಶ್ಚಿಮ ಪಡೋ ಅಡಿಕೆ ಹಾಲು ಮಾಡ್ತವ, ಅದರಲ್ಲಿ ಬೆಲ್ಲ ಮತ್ತು ಎಣ್ಣೆ ಇನ್ನು ಒಂದಷ್ಟು ಹಾಲು ಉಳಿದಿರ್ತಲ್ಲ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಎಲೆ ಕುಂಚಿಗೆ ಅಡಿಕೆ ಕುಂಚಿಗೆ ತಂದು ಅದಕ್ಕೆ ಎಲ್ಲ ಹಾಕಿ ಅದ ಅವಾಗ ಅಡಿಕೆ ಹಾಲಾಗ್ತಾರೆ, ಅದನ್ನ ಹಂಗೆ ತೆಗೆದಿಟ್ಟಿರ್ತಾರೆ ವರ್ಷದಲ್ಲಿ ಅಂತಂದು ಇದು ಮಾಡಿರ್ತಾರೆ. ಈಗೆಲ್ಲ ಅಡಿಕೆ ಎಲ್ಲ ಗೊಂಚಲೆಲ್ಲ ಕಟಾವು ಮಾಡಕ್ಕೆ ಕೂಲಿಯರ್ ಬೇಕಾಗುತ್ತೆ, ಅವ್ನ ಅಡಿಕೆ ಹೆಚ್ಚಕ್ಕೂ ಬೇಕಾಗುತ್ತೆ, ಅದನ್ನೆಲ್ಲ ಕೂಲಿಯರ್ ಸಾಕಷ್ಟು ನಿಮ್ಮಲ್ಲಿ ಸಿಗ್ತಾರ ನಿಮಗೆ? ಅದೇ ಸಮಸ್ಯೆ, ಕೂಲಿಯರ್ ಸಮಸ್ಯೆ ಇದೆ, ಲೇಬರ್ ಸಮಸ್ಯೆ. ಈಗ ಕೈಸೂಲಿಗೆ ಎಲ್ಲ ಸರ್, ಎಲ್ಲ ಮಿಷಿನ್ ಬಂದವ, ಮಿಷಿನ್ಗೆ ಹಾಕಿ ಬರೋದಿಷ್ಟು. ಅಂದ್ರೆ ನೀವು ತಂದ್ರೆ ಆ ತರ ಯಂತ್ರಗಳನ್ನ? ಇಲ್ಲ ತಂದಿಲ್ಲ, ಮುಂದೆ ಎಷ್ಟು ಮಾಡ್ಬೇಕಂತ ಮಾಡಿದ್ ಸರ್, ಅದು ಇನ್ನು ಜಾಗಕ್ಕೆ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಈಗ ಈ ವರ್ಷ ಮಾಡ್ಬೇಕಂತ ಮಾಡಿನಿ. ಅದು ಬೇರೆ ಕಡೆ ಹೋಗಿ ಸುಲ್ಸ್ಕೊಂಬರ್ತೀರಾ ನೀವು? ಹೌದು, ಬೇರೆ ಕಡೆ ಇಲ್ಲೇ ನಮ್ಮೂರಲ್ಲೇ ಇದೆ ಸರ್, ಅದೆಲ್ಲೇ ತಗೊಂಡೋಗಿ ನಾವು ಅಲ್ಲೇ 4 ಜನ ಕೂಲಿ ಲೇಬರ್ ತಗೊಂಡು ಎಷ್ಟೇ ಅಡಿಗೆ ಬಿದ್ದರೂ ಇವತ್ತಗಳೆಲ್ಲ ಹೊಡ್ಕೊಂಡು ಮಂತಕ್ಕೆ ತರ್ತೀವಿ ಸರ್, ಮಂತಕ್ಕೆ ತಂದು ಇಲ್ಲಿ ಬೇಸಿ ಹಣ ಹಾಕ್ತೀವಿ ಸರ್. ಈಗ ಅಲ್ಲಿ ಏನು ನೀವು ಒಂದು ಕ್ವಿಂಟಲ್ ಇಷ್ಟು ಅಂತ ಕೊಡಬೇಕಾ, ಯಾವ ರೀತಿ ಅಲ್ಲಿ ಹಣ ಕೊಟ್ಟು ನೀವು ಸಿಪ್ಪೆ ಸುಲ್ಸ್ಕೊಂಬರ್ತೀರಿ? ಗಂಟೆ ಲೆಕ್ಕಾಚಾರ ಸರ್, ಅದು ಗಂಟೆಗೆ 800 ರೂಪಾಯಿ. ಒಂದು ಗಂಟೆಗೆ ಎಷ್ಟು ಚೀಲ ಅಥವಾ ಎಷ್ಟು ಕ್ವಿಂಟಲ್ ಕಾಯಿ ಸುಲಿತ್ತೆ? ಕನಿಷ್ಠ ಅಂದ್ರೆ ಒಂದು 20 ಡಬ್ಬ ಹೊಡಿತು ಸರ್. 20 ಡಬ್ಬ? ಹ್ಮ್, ಗಂಟೆ 20 ಡಬ್ಬ ಹೊಡೆದ್ರೆ ಅಲ್ಲಿಗೆ 7 ಚೀಲ ತನಕ ಹೊಡಿತು ಸರ್. ಈಗೆಲ್ಲ ಹೊಲದಲ್ಲಿ ಅದ್ ಬಂಚಲೆಲ್ಲ ಕಟಾವ್ ಮಾಡಿಸಿ ಅಲ್ಲೆಲ್ಲ ಕಾಯಿ ಬೇರ್ಪಡಿಸ್ಬೇಕು, ಇದಕ್ಕೂ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬೇಕಾಗ್ತದೆ. ಇಲ್ಲೇ ನಾಲ್ಕು 5 ಜನ ಕೂಲಿ ಅಂತಾನ ಸರ್, ಅಲ್ಲಿ ಒಬ್ರು ನಾವು ಟ್ರ್ಯಾಕ್ಟರ್ ಬೆಳೆ ಕಚ್ಚಿದ್ವಿ, ಇನ್ನು 4 ಅಡಗ್ತಾರೆ ಸರ್. ಎಲ್ಲ ಟ್ರ್ಯಾಕ್ಟರ್ಗೆ ಅಲ್ಲೇ ಕೊಂಚಿ ರಿಮೂವ್ ಮಾಡಿ ಎಲ್ಲ ಅಲ್ಲೇ ಹಾಕಿ ಮತ್ತೆ ಬಂದು ಬೇರೆ ಕಾಯಿ ಹಸಿ ಕಾಯಿ ಮತ್ತೆ ತರದಿಲ್ಲಿ, ಹಾಗಾಗಿ ಏನು ಸಮಸ್ಯೆ ಆಗಲ್ಲ ಸರ್. ಈಗ ಮನೆ ಹತ್ರ ಸಾಕಷ್ಟು ಜಾಗ ಇದೆಯಾ ನಿಮಗೆ ಬೇಸಕ್ಕದೆಲ್ಲ? ಜಾಗ ಇದೆ ಸರ್, ಇಲ್ಲಿ ಮನೆ ಮುಂದೆ ಹಾಕ್ತೀವಿ ಸರ್, ಮೇಲೆ ಆರಿಸಿದೆ, ಅದ್ರ ಮೇಲೆ ಎಲ್ಲ ಪೂರ್ತಿ ಅಲ್ಲಿ ಒಣಾಕಿ ಸಮಸ್ಯೆ ಏನಾಗಲ್ಲ ಸರ್. ಈಗ ಒಲೆಗೆ ಸೌದೆ ಬೇಕು, ಪಾತ್ರೆ ಬೇಕು, ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ತಂದಿರೋ ನೀವು? ಎಲ್ಲ ಪ್ರಮಾಣದಲ್ಲಿ ಸೌದೆ ಪಾತ್ರೆ ಎಲ್ಲ ರೆಡಿ ಇರ್ತಾರೆ, ಅದಕ್ಕೇನು ಸಮಸ್ಯೆ ಇಲ್ಲ ಸರ್. ಅದರಲ್ಲೂ ಮತ್ತೆ ತೆಂಗಿನ ಸಿಪ್ಪೆ ಅದು ಬರ್ತದೆ, ಅದೆಲ್ಲ ಬಂದಾಗ ಅದನ್ನ ಕೊಂಡ್ಕೊಂಡು ಅದು ರೆಡಿ ಸರ್. ಈಗ ಬೇಯಿಸ್ಬೇಕಂತಂದ್ರೆ ಒಂದು ಪಾತ್ರೆಯಲ್ಲಿ ಎಷ್ಟು ಕೆ ಜಿ ಅಡಿಕೆ ಅದರಲ್ಲಿ ಹಿಡಿಯುತ್ತೆ? ಒಂದು ಕ್ವಿಂಟಲ್ ಸರ್ ಒಣಗಿದ್ದು, ಅದರಲ್ಲಿ ಒಂಪಟ್ಟು ಬೇಯಿಸಿ ಹಾಕಿದ್ರೆ ಒಣಗಿದ್ದು ಒಂದು ಕ್ವಿಂಟಲ್ ಸೀದಾ ಅಡಿಕೆ ಬರುತ್ತೆ. ಎಷ್ಟೊತ್ತು ಬೇಯಿಸ್ಬೇಕಾಗುತ್ತೆ ಅದನ್ನ? ಕನಿಷ್ಠ ಆದ್ರೂ 2-3 ಗಂಟೆ ಅದು ಬೇಯಿಸ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಪಟ್ಟು ಬೇಯಿಸ್ತಲ್ಲ ಅವಾಗ ಕಡಿಮೆ ಆಗುತ್ತೆ ಸರ್, ಅಂಡೆ ಕಾದಿರ್ತಲ್ಲ ಅವಾಗ ಜಲ್ದಿ ಬರುತ್ತೆ ಅಡಿಕೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ನೀರು ಹಾಕ್ಬೇಕಾಗುತ್ತೆ ಅದಕ್ಕೆ? ಇದು ಅಡಿಕೆ ಕೊಳವು ತುಂಬ ಹಾಕಿರ್ತವ, ಒಂದು 4 ಪಟ್ಟು ಕಾಣಂಗೆ ಅಡಿಕೆ ಹಾಲು ನೀರು ಹಾಕಿದ್ರೆ ಸರಿ ಆಗುತ್ತೆ. ಅಂದ್ರೆ ಒಂದು 4 ಪಟ್ಟು ಮುಣಿಗಿರ್ಬೇಕು ಅಡಿಕೆ ಅಷ್ಟೇ ಸರ್. ಆಮೇಲೆ ಊರಾಡ್ತಾ ಊರಾಡ್ತಾ ಎಲ್ಲ ಪೂರ್ತಿ ಬೆಂದಾಗತ್ತೆ. ಅಡಿಕೆ ಬೆಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಅದೇ ಸರ್, ಈಗ ಕೆಂಪು ಅಡಿಕೆ ಕೆಂಪು ಆಗ್ಬಿಡ್ತಾರೆ, ಈಗ ಬಿಳೆ ಇದ್ದದ್ದು ಕೆಂಪು ಆಗ್ತಾರ ಕೆಂಪಾದ್ರೆ ಅಡಿಕೆ ಬಂದಿತ್ತು ಅಂತೆಲ್ಲ ಅವಾಗ ತೋಡಿ ಒಣಕ ಸರ್. ಈಗ ಬೇರೆ ಅದನ್ನೆಲ್ಲ ಒಣಗಿಸ್ಬೇಕಂತಂದ್ರೆ ಬಿಸಿಲು ಬೇಕು, ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ವಾತಾವರಣ ಏನಾದ್ರೂ ಕೂಲ್ ಇತ್ತು ಅಂತಂದ್ರೆ ಮಳೆ ಇತ್ತು ಅಂದ್ರೆ ಅದನ್ನೆಲ್ಲ ನೀವು ಒಣಸೋದು ಬಹಳ ಕಷ್ಟ ಆಗುತ್ತಲ್ಲ ಅವಾಗ ಸಮಸ್ಯೆ ಆಗುತ್ತಾರ. ಅವಾಗ ಹೆಂಗೆ ಈಗ ಮುಚ್ಚೋದು ತೆಗೆಯೋದು, ಅದ್ರ ಮೇಲೆ ಮಳೆ ಬಂದಾಗ ತಾಟ್ ಹಾಕೋದು, ಮಳೆ ಬರಲಿದ್ದಾಗ ಒಳ್ಳೆ ತಾಟ್ಪಾಲ್ ಬಂದವಲ್ಲ ಆ ತಾಟ್ಪಾಲ್ ಎಲ್ಲ ಪೂರ್ತಿ ಕ್ಲೋಸ್ ಮಾಡೋದು ಅದನ್ನ, ಮತ್ತೆ ಬಿಸಿಲಕ್ಕಾದಾಗ ಅದನ್ನ ತೆಗೆಯೋದು. ಬರೀ ಅದೇ ಕೆಲಸ, ಇನ್ನು ಬಿಟ್ಟರೆ ಏನು ಮಾಡೋಕ್ಕಲ್ಲ ಸರ್. ಅಡಿಕೆ ಮಂತಕ್ಕೆ ಬಂತಂದ್ರೆ ಬಿಸಿಲಕ್ಕಾದ್ರೆ ಸಮಸ್ಯೆ ಆಗಲ್ಲ ಸರ್, ಬಿಸಿಲಿಲ್ಲ ಅಂದ್ರೆ ಭಾಳ ಸಮಸ್ಯೆ. ಅಂದ್ರೆ ಎಲ್ಲ ಬಿಸಿಲಿಲ್ಲ ಅಂತಂದ್ರೆ ಸರಿಯಾಗಿ ಅವು ಒಣಗಲಿಲ್ಲ ಅಂತಂದ್ರೆ ಏನು ಸಮಸ್ಯೆ ಬರುತ್ತೆ? ಏನು ಸಮಸ್ಯೆ ಆಗಲ್ಲ ಸರ್. ಅದೇ ಈಗ 5 ದಿವಸ ಒಣಗದ, 10 ದಿವಸ ಗಟ್ಟಲೆ ಒಣಸ್ತಾ ಇರ್ಬೇಕು ಸರ್. ಕೈ ಆಡ್ತಿ ತಿರುಗಾಡಿ ಅದು ಬಿಳಿ ಹೂ ಕೂತಲ್ಲ ನಂಗೆ ಇದು ಮಾಡ್ತಾ ಇರ್ಬೇಕು ಸರ್. ಹಂಗಾಗಿ ಮುಗ್ ಬರೋದು ಕೊಳೆ ಆಗೋದು ಈ ತರ ಆಗುತ್ತೆ? ಮುಗ್ ಬರೋದು ಕೊಳೆ ಆಗೋದು ಎಲ್ಲ ಆಗ್ತಾರೆ. ಅವಾಗೆಲ್ಲ ಪೂರ್ತಿ ದೇಶ ಅಳ್ಕೆಂತ ಕಾಲಗಾರ ಅದೇ ಗೋರಗಾರ ಅದೇ ಅಳ್ಕೆಂತ ಇರ್ಬೇಕು ಸರ್. ಈಗೆಲ್ಲ ಒಣಗಿಸ್ತಿರಪ್ಪ ಅದನ್ನೆಲ್ಲ ಅಡಿಕೆ ಹಂಗ ನೇರವಾಗಿ ಮಾರಾಟ ಮಾಡ್ತಾರೆ ಏನು? ಅಷ್ಟು ದಿನ ಏನಾದ್ರೂ ಮನೆಯಲ್ಲಿ ರೇಟ್ ಬರಲಿ ಅಂತ ಸ್ಟಾಕ್ ಮಾಡ್ಕೊಳ್ತೀವಿ? ಇಲ್ಲ ಸರ್, ರೇಟ್ ಬರಲಿ ಅಂತ ವೈಟ್ ಮಾಡ್ತಿರ್ತೀವಿ ಸರ್. ಅವತ್ತಿನ ಬಜಾರ ಏನು ರೇಟ್ ಇದೆ ಅದು ತಗೊಳ್ಳಲ್ಲ ಸರ್. ಎಲ್ಲ ಪೂರ್ತಿ ಡಿಸೆಂಬರ್ ಮುಗಿಯುತ್ತಾ ಡಿಸೆಂಬರ್ ಜನವರಿಗೆ ಆದ್ರೂ ಇನ್ನೂ ರೇಟ್ ಬರಲಿ ಅಂತ ವೈಟ್ ಮಾಡಿ ರೇಟ್ ಜಂಪ್ ಆದ್ರೆ ಕೊಡೋದಂತ ಮಾಡಿ ಸರ್. ಈಗ ರೇಟ್ ಯಾವ ರೇಟ್ ಸಿಕ್ಕರೆ ನಿಮಗೆ ಲಾಭದಾಯಕ ಆಗುತ್ತೆ ಈ ಬೆಳೆ? ಈಗ 50 ಮೇಲೆ ಬಂದ್ರೆ ನಡೀತು ಸರ್. ಈಗ 50 ಆಲ್ರೆಡಿ ರೇಟ್ ಇದೆ 50, ಅದರಲ್ಲೂ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಅವತ್ತಿನ ಖರ್ಚು ಅವತ್ತಿನ ಇದೆಲ್ಲ ಉಳಿತಾಯ ಆಗುತ್ತೆ. ಈಗ ಸಾಕಷ್ಟು ವರ್ಷ ಅಂದ್ರೆ ಇದನ್ನ ಸ್ಟಾಕ್ ಇಡೋದ್ರಿಂದ ಅದು ಉಳುಕಾಗುತ್ತೆ ಅಂತ ಹೇಳ್ತಾರೆ. ಅದು 2-3 ವರ್ಷ ಇಟ್ಟರೆ ಹುಳ ಬಳುತ್ತಾರೆ, ವರ್ಷ 6 ತಿಂಗಳು ಇಟ್ಟರೆ ಏನಾಗಲ್ಲ ಸರ್. ಕೆಲವು 2-3 ವರ್ಷದಂಗೆ ಇಡ್ತಾರೆ, ಆದ್ರೆ ಅದನ್ನ ನೋಡ್ಕೊಂತ ಸ್ವಲ್ಪ ಕಣ್ಣಾಕ್ಷಿಂತ ಇರಬೇಕು, ಹಂಗಾಗಿ ಹುಳ ಬೀಳತ್ತ ಬಿಡಬಾರ್ದು. ಅದನ್ನ ಈಗ ಅಡಿಕೆ ಎಲ್ಲ ಬೇಯಿಸ್ತಿರಲ್ಲ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಏನಾದ್ರು ಐಟಮ್ ಮಾಡ್ತೀರಾ? ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಲಿಟಿ ಅಂತ? ಹ್ಞೂ ಸರ್, ಅದನ್ನ 2 ಐಟಮ್ ಮಾಡ್ತೀವಿ ಸರ್. ಒಂದು ಮಿಷಿನ್ಗೆ ಹೊಡ್ಕೊ ಮಾಡ್ತೀವಿ, ಒಂದು ಗಲ್ಟ ಅಂತ ಬರುತ್ತೆ ಅದನ್ನ ಬೇರೆ ಮಾಡಿ ರಾಶಿ ಅಂತ ಒಂದು ಇದು ಮಾಡ್ತೀವಿ, 3 ವಿಂಗಡೆ ಮಾಡಿ ಒಂದು ಸೆಕೆಂಡ್ ಅಂತ ಹೇಳಿ ಅದನ್ನ ಅವಾಗಲೇ ಮಾರಾಟ ಮಾಡಿದ್ವಿ ಸರ್. ರಾಶಿ ಏನೈತೆ ಅದು ಮಾತ್ರ ಇಟ್ಕೊಂಡಿದ್ವಿ ಸರ್. ರಾಶಿ ಅಂದ್ರೆ ಫಸ್ಟ್ ಕ್ವಾಲಿಟಿ ಅದು, ಸೆಕೆಂಡ್ ಕ್ವಾಲಿಟಿ ಎಲ್ಲ ಮಾರಿ ಸರ್. ಅದು ಒಳ್ಳೆ ಕೆಂಪುದು ಅಡಿಕೆ ಬಂತಂದ್ರೆ ಒಳ್ಳೆ ರೇಟ್ ಅಂತ ಅಂದ್ರೆ ಅದಕ್ಕೆ ಒಳ್ಳೆ ರೇಟ್. ಈ ಸೆಕೆಂಡ್ಗೆ ಎಲ್ಲ ಅವಕ್ಕೆಲ್ಲ ರೇಟ್ ಇಲ್ಲ ಸರ್. ಇದು 50 ಇದ್ರೆ ಇದು 44-42 ಇರುತ್ತೆ ಸರ್ ಸೆಕೆಂಡ್. 8,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. 8,000 ಅದಕ್ಕೂ ಇದಕ್ಕೂ 8,000 ರೂಪಾಯಿ ಡಿಫ್ರೆನ್ಸ್ ಇದೆ. ಈಗೆಲ್ಲ ಭೀಮ್ ಸಮುದ್ರದಾಗ ಹೋಗಿ ನೇರವಾಗಿ ಮಾರಾಟ ಮಾಡ್ತಿರಲ್ಲ, ಅಲ್ಲೆಲ್ಲ ನಿಮಗೆ ಯಾವುದೇ ರೀತಿ ಮಾರಾಟ ತೊಂದರೆ ಇಲ್ಲ ನಿಮಗೆ? ಅದ್ರಲ್ಲಿ ತೊಂದರೆ ಇಲ್ಲ ಸರ್, ಕಮಿಷನ್ ಇರುತ್ತೆ ಅವರಿಗೆ. ಇಲ್ಲಿ ಇಲ್ಲಿ ಕೊಡಲ್ಲ ಸರ್, ಇಲ್ಲಿ ಮನೆ ಬಾಗಿಲಿಗೆ ಬರ್ತಾರೆ, ಕ್ಯಾಶ್ ಆ್ಯಂಡ್ ಕ್ಯಾರಿ, ಇಲ್ಲಿ ಬಂದು ತಗೊಂಡೋಗಿ ಇಷ್ಟು ಇಂಟಲ್ಲ ಇಷ್ಟು ಕ್ವಿಂಟಲ್ ಆಗುತ್ತೆ ಅಮೌಂಟ್ ಕೊಟ್ಟು ತಗೊಂಡೋಗ್ತಾರೆ. ಜೋಳ ಹೆಂಗೆ ಮನೆ ಹತ್ರ ಬಂದು ಕೊಂಡ್ಕೊಳ್ತಾರೋ ಅದೇ ರೀತಿ ಅಡಿಕೆಯನ್ನು ಮನೆ ಹತ್ರ ಬಂದು ಕೊಂಡ್ಕೊಳ್ತಾರೆ. ಅದೇ ಟೈಪ್ ಸರ್, ಈ ಮನೆ ಹತ್ರ ಅಡಿಕೆ ನಾನು ಕೊಡ್ತೀನಿ ಅಂತ ಹೇಳಿದ ಯಾರು ಬಂದರೆ ಏನು ರೇಟ್ ಇತ್ತ ಬಂದರೆ ರೇಟ್ ಬಾರಪ್ಪ ಅಂದರೆ ಬರ್ತಾನೆ ಆಟೋ ತಗೊಂತಾನೆ ಕ್ಯಾಶ್ ದುಡ್ಡು ಕೊಟ್ಟೋಗ್ತಾನೆ. ಒಟ್ಟಾರೆ 1 ಎಕರೆ 7 ಗಂಟೆಯಲ್ಲಿ ಎಷ್ಟು ಕ್ವಿಂಟಲ್ ಬರುತ್ತೆ ಒಣ ಅಡಿಕೆ? ಬರಬರಿ 15-16 ತನಕ ಹೋಯ್ತು. 50,000 ರೂಪಾಯಿ ರೇಟ್ ಸಿಕ್ತು ಅಂದ್ರೆ ನಿಮಗೆ ಸಾಕಷ್ಟು ಲಾಭದಾಯಕ ಬೆಳೆ ಆಗುತ್ತೆ. ಲಾಭದಾಯಕ ಬೆಳೆ ಆಗುತ್ತೆ ಸರ್, ಅದರೇನು ಸಮಸ್ಯೆ ಏನಿಲ್ಲ. ಒಳ್ಳೆ ಗೊಬ್ಬರ ಹಾಕಿ ನೀರಿಂದ ಸಮಸ್ಯೆ ಇಲ್ದಂಗೆ ಇದ್ರೆ ಅಷ್ಟಾಗುತ್ತೆ ಸರ್. ನೀರಿನ ಸಮಸ್ಯೆ ಆಯ್ತಂದ್ರೆ ಅಷ್ಟೊಂದು ಬರಲ್ಲ ಸರ್. ಒಳ್ಳೆ ಗೊಬ್ಬರ ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ದನ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಇಲ್ಲ DAP. ನಮ್ಮ ನೆಲಕ್ಕೆ ಬೇಕಾಗಿರೋದು ಪೊಟಾಶ್ ಕಳತ್ತೆ ಸರ್. ಪೊಟಾಶ್ ಜಾಸ್ತಿ ಕೊಟ್ಟಷ್ಟು ಗಿಡ ಚೆನ್ನಾಗ್ ಬರ್ತದೆ. ಈಗ ಪೊಟಾಶ್ ಅಂಶ ಕೊರತೆ ಇದೆ ಅಂತ ಹೇಳಿ ಹೆಂಗ ನೀವು ಹೇಳ್ತೀರಾ? ಏನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ? ಮಾಡಿಸಿದ್ ಸರ್, ಗೊಬ್ಬರಲ್ಲಿ ಹಿರಿಯರ ಹತ್ರ ಮಣ್ಣು ಪರೀಕ್ಷೆ ತಗೊಂಡೋಗಿ ಕೊಟ್ಟಿದ್ದು ಸರ್. ಅವ್ರು ಹೇಳಿದ್ರು ಹಂಗಾರೆ ನಿಮ್ಮ ಸಾಡ ನೋಡಿ ಚೇಂಜ್ ಆಗುತ್ತೆ ಹೇಳಿದ್ರು. ಡಿ ಎ ಪಿ ಪೊಟಾಶ್ ಎರಡು ಮಿಕ್ಸ್ ಮಾಡ್ಕೊಡ್ತೀನಿ, ವರ್ಷಕ್ಕೆ 3 ಸರಿ ಕೊಡ್ತೀನಿ ಸರ್. ಈಗ ನಿಮ್ಮ ತೋಟದ ಸುತ್ತಲೂ ಬದು ನಿರ್ಮಾಣ ಮಾಡಿ ಎಲ್ಲ ಮಳೆ ಬಿದ್ದಂತ ನೀರನ್ನ ಅಲ್ಲೇ ಇಂಗುವಂತ ಜಾಸ್ತಿ ಏನಾದ್ರು ಮಾಡಿದ್ರೆ? ಸರ್, ತೋಟದ ನೀರು ಅಲ್ಲೇ ತೋಟದಲ್ಲೇ ಇರುತ್ತೆ ಸರ್, ಬೇರೆ ಕಡೆಗೆ ಬದಾಕ್ಸಿನಿ. ಅದು ಎಕ್ಸಸ್ ಆಯ್ದ ನೀರು ತುಂಬಿ ಏರಿ ತುಂಬಿ ಒಳಗೆ ಹೊರಗೋಗುತ್ತೆ, ಕಾಲೇಜಿಗೆ ಹೊರಗಡೆ ಬಿಡ್ತಾರೆ, ಇಲ್ಲ ಅದೇ ಡಂಪ್ ಆಗುತ್ತೆ. ಈಗ ಸಾಮಾನ್ಯವಾಗಿ ನಿಮಗೆ ಅಡಿಕೆಯಲ್ಲಿ ಯಾವತ್ತು ಲಾಸ್ ಆಗಿಲ್ಲ ಅಂತ ಅನ್ಸುತ್ತಲ್ಲ? ಅವತ್ತು 10,000 ರೂಪಾಯಿ ರೇಟ್ ಇದ್ದಾಗಲೂ ಅವತ್ತಿನ ಬಜಾರ್ಕ ಅವತ್ತು ಲೆಕ್ಕದಾಕಿದ್ವಿ, ಇವತ್ತಿನ ಇದಕ್ಕೂ ಲಾಭದಾಕಾಯ್ತು. ಈಗ ನಿಮ್ಮ ತುಂಬಾ ಹಳೆ ಮರ ಆಗಿದಾವಪ್ಪ, ಈಗ ಸುಮಾರು ವರ್ಷ 50 ವರ್ಷ ಆಯ್ತು ಅಂತ ಹೇಳಿದ್ರೆ ನಾಟಿ ಮಾಡಿ, ಈಗ ಬೇರೆ ರೈತರಿಗೆ ನಿಮ್ಮ ಒಂದು ಅಡಿಕೆ ಮರದಿಂದ ಗೋಟ್ ಕೊಡ್ಬೋದಲ್ವಾ? ಕೊಡ್ಬೋದು ಸರ್, ಈಗ ಆಲ್ರೆಡಿ ಬಂದು ತಗೊಂಡಿದೆ ಸರ್, ಈಗ ಒಂದು ವರ್ಷ ಒಂದು 30,000 ಗೋಟ ಮಾಡಿದ್ದೆ ಸರ್, ನಾನು 3 ರೂಪಾಯಿಗೆ ಒಂದು ಗೋಟ್ ತಗೊಂಡಿದೆ ಸರ್ ನಮ್ಮಲ್ಲಿ. ಈಗ ಗೋಟು ಅಂತಂದ್ರೆ ನಾವು ಸಸಿ ಮಾಡ್ಬೇಕಂತಂದ್ರೆ ಯಾವ ರೀತಿಯಾದಂತ ಗೋಟು ನೀವು ಅಲ್ಲಿ ಕಟಾವ್ ಮಾಡಿ ಕೊಡ್ತೀರ? ಮರ ನೋಡ್ತೀವಿ, ಕುಂಚಿ ಚೆನ್ನಾಗಿ ಬಿದ್ದಿತ್ತ ಬಿಟ್ಟಿತ್ತ, ಅದು ಸಣ್ಣ ಕೈತ ದೊಡ್ಡ ಕೈತ, ಆ ಗೋಟ್ ನೋಡಿ ಅದ್ ಅಡಿಕೆ ಕೊಯ್ತಾನಲ್ಲ ಅದ್ ಕೊನ್ಕರಿ ಹೇಳಿರ್ತೀನಿ ಇಂಥ ಗೋಟ ಬಿಡಪ್ಪ ಅಂತ ಹೇಳಿ, ಅವ್ನು ನೋಡಿ ಬಿಟ್ಟಿರ್ತೀನಿ ಸರ್. ನಾವು ಎಷ್ಟು ಮಾಡ ಬಿಟ್ಟು ಹೇಳಿತ್ತು ಅಷ್ಟು ಮಾಡ ಬಿಟ್ಟಿರ್ತೀನಿ ಸರ್. ಆಮೇಲೆ ನಾವು ಯಾರ್ಯಾಕೆ ಹೇಳ್ತೋ ಅದು ಬಂದು ಅಲ್ಲೇ ತೋಟದಲ್ಲಿ ತಂದ. ಈ ವರ್ಷ ಒಂದು ಗೋಟಿಗೆ ಎಷ್ಟು ನೀವು ರೇಟ್ ಮಾಡಿದ್ರೆ? 3 ರೂಪಾಯಿ ಒಂದು ಗೋಟ್ ಸರ್. ಈಗ ಅಡಿಕೆ ತೋಟದಲ್ಲಿ ಕುರಿಮಂದಿ ಇವನ್ನೆಲ್ಲ ತರಿಸಿ ಇನ್ನೂ ಹೆಚ್ಚು ಫಲವತ್ತತೆ ಮಾಡ್ಬೋದಲ್ಲ ನೀವು? ಅದ ಕುರಿಮಂದಿ ಅವೆಲ್ಲ ಸರಿಯಾಗಲ್ಲ ಸರ್, ಯಾಕೆ ಅಂತ ಸಣ್ಣ ಸಸಿ ಇರ್ತದೆ ಅದನ್ನೆಲ್ಲ ಕಡ್ದಾಕ್ಬಿಡ್ತದೆ ಕುರಿ, ಹಾಗಾಗಿ ಕುರಿ ತರಿಸೋಕೆ ಹೋಗಲ್ಲ ಸರ್. ಈಗ ಅದೇ ಕುರಿ ಗೊಬ್ಬರ ಬರುತ್ತಲ್ಲ ಚೀಲದಲ್ಲಿ, ಮೂಟೆ 150 ರೂಪಾಯಿ ಚೀಲ ಏನ ಇದು ಮಾಡಿದ್ರೆ ಅವನ್ನ ತಂದು ಅಲ್ಲೇ ಗುಣಿಗೆ ಹಾಕ್ತದೆ ಸರ್, ಗುಣಸುತ್ತ ಮಾಡಿ. ಈಗ ಒಂದು 7-8 ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಬಂತಂದ್ರೆ 1 ಲಕ್ಷ ರೂಪಾಯಿ ಆದರೂ ನೀವು ಖರ್ಚು ಮಾಡ್ತೀರಿ ಅಡಿಕೆ ಕೃಷಿಗೆ? ಕೃಷಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಈಗ ಕನಿಷ್ಠ ಅಂದ್ರೆ ಒಂದು 1.5 ಲಕ್ಷ ಎಲ್ಲ ಖರ್ಚು ಬಂದೇ ಬರುತ್ತೆ. ಈಗ ಅಡಿಕೆ ತೆಗೆಯೋದಿಂದ ಹಿಡಿದು ಗೊಬ್ಬರ ಹಾಕೋದಿಂದ ಹಿಡಿದು ಎಲ್ಲ ಪ್ರತಿ ಒಂದು ಲೆಕ್ಕ ಹಾಕಿದ್ರೆ 1.75 ಲಕ್ಷ ತನಕ ಖರ್ಚು ಬಂದೇ ಬರುತ್ತೆ ಸರ್. ಇನ್ನೊಂದು 5-6 ಲಕ್ಷ ಲಾಭದಾಯಕ ಆಗುತ್ತೆ, 5-6 ಲಕ್ಷ ಲಾಭ ಇದೆ ಸರ್. ಈಗ ಬೇರೆ ಬೆಳೆಗೆ ಇಷ್ಟೊಂದು ಲಾಭ ಕಾಣಕ್ಕೆ ಆಗಲ್ಲ ಅಂತ ಹೇಳ್ತೀವಿ? ಆಗಲ್ಲ ಸರ್, ಮೆಕ್ಕೆಜೋಳದಲ್ಲಿ ಏನು ಮಾಡೋಕ್ಕಲ್ಲ ಸರ್, ಈಗೇನ 2,000 ಮೆಕ್ಕೆಜೋಳ ರೇಟ್ ಸಿಗುತ್ತೆ, ಅದರಲ್ಲಿ ಕಾಳೆ ಗೊಬ್ಬರ ಅದು ಇರೋದಕ್ಕೆ ಅಲ್ಲಿಗೆ ಕಂಟ್ರೋಲ್ ಆಗಿರುತ್ತೆ. ಮನೆ ಜನಿದ್ರೆ ಎಲ್ಲ ಬಾಕಿ, ಜನ ಇಲ್ದಾಗ ಎಲ್ಲ ಕೂಲಿ ಮಾಡಿದ್ರೆ ನಾವು ಮಾಡಕ್ಕಲ್ಲ ಸರ್. ಒಟ್ಟಾರೆ ನಿಮಗೆ ಈ ಕೃಷಿಯಲ್ಲಿ ಅಂದ್ರೆ ಏನಾದ್ರೂ ಒಂದು ಉಪಕಸವಾಗಿ ಹಸು ಸಾಕಾಣಿಕೆಂತ ಏನಾದ್ರು ಮಾಡಿದ್ರೆ? ಹಸು ಸಾಕಾಣಿಕೆ ಮಾಡಿದ್ದೀನಿ ಸರ್. ಎಷ್ಟು ಮಾಡಿದ್ರಿ ಹಸು ಸಾಕಾಣಿಕೆ? 2 ಇದಾವೆ ಸರ್, ಡೈರಿ ಆಗ್ತದೆ ಸರ್ ಡೈರಿ. ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರಿ ನೀವು? ಇದೆ HF. ಈಗ ಡೈರಿಗೆ ಹಾಲು ಪ್ರತಿನಿತ್ಯ ಎಷ್ಟು ಲೀಟರ್ ಆಗ್ತೀರಿ? ದಿವಸ ಬೆಳಿಗ್ಗೆ 4, ಸಾಯಂಕಾಲ 4 ಲೀಟರ್ ಆಗ್ತದೆ ಸರ್. ಈಗ ಹಾಲಿನಿಂದಲ ನಿಮಗೆ ಒಳ್ಳೆ ಲಾಭ ಆಗುತ್ತಲ್ವಾ? ಇದೆ ಅದೇ ಸರ್ ಉಪಕಸಬ, ಅದೇ ಸರ್ ನಮ್ದು ಸದ್ಯಕ್ಕೆ. ಇನ್ನು ಉಪಕಸಬ ಅಂದ್ರೆ ಬಿಟ್ಟರೆ ಯಾವ್ದಿಲ್ಲ ಸರ್. ಈಗ ಹಸುಗಳನ್ನೆಲ್ಲ ಅಡಿಕೆ ತೋಟದಲ್ಲೇ ಮೇಯಿಸ್ತೀರಾ ನೀವು, ಬೇರೆ ಕಡೆ ಮೇಯಿಸ್ತೀರಾ? ಅಡಿಕೆ ತೋಟದಲ್ಲಿ ಸರ್, ಅಡಿಕೆ ನಮ್ಮ ತೋಟದಲ್ಲಿ ತಗೊಂಡೋಗಿ ಅಲ್ಲಿ ಬಿಟ್ಟು ಬಂದೀನಿ, ಮೇಯ್ತಾವಲ್ಲೇ ಅಲ್ಲೇ ಸುತ್ತಮುತ್ತ ಎಲ್ಲ ಮೇಯ್ತೀರಿ ಸರ್ ನಮ್ಮ ಬಂಡ್ರಲ್ಲಿ. ಈಗ ಅದಕ್ಕೆ ಸಪ್ರೇಟ್ ಏನು ಹಸುಗಳಿಗೆ ಏನಾದರೂ ಹಸಿಮೇವು ಈ ಥರ ಬೆಳೀತಾ ಇಲ್ಲ ನೀವು? ಇಲ್ಲ ಸರ್, ಅದು ಇದು ಮಾಡಿಲ್ಲ ಸರ್, ಹಸಿಮೇವು ಎಲ್ಲಿಲ್ಲ ಸರ್. ಈಗ ಒಣಮಲ್ಲು ಈಗ ಅಡಿಗೆ ಹೋಗಿ ಮೇಯ್ದು ಬರ್ತಾವೆ, ಈಗ ಸಾಯಂಕಾಲ ಬಂದು ಸ್ವಲ್ಪ ಒಣಮೇವು ಹಾಕೋದು ಸರ್. ಎಷ್ಟು ಆದಾಯ ಬರುತ್ತೆ ನಿಮಗೆ ತಿಂಗಳಿಗೆ ಹಾಲಿನಲ್ಲಿ? ತಿಂಗಳ ಒಂದು 3,000 ರೂಪಾಯಿ 4,000 ರೂಪಾಯಿ ಅಮೌಂಟ್ ಬರುತ್ತೆ, ಅದು ಬೂಸ ಖರ್ಚು ಕಳೆದು. ದೇವೇಂದ್ರಪ್ಪ ಅವರೇ, ಒಟ್ಟಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಕೃಷಿ ಕೆಲಸ ಮಾಡೋಂಥವ್ರು? ನಾವು ಇಬ್ಬರೇ ಸರ್, ನಾವು ನಮ್ಮ ಮನೆಯವರು, ಮಕ್ಕಳು ಓದ್ತಿದ್ರು ಸರ್. ಈಗ ಮಕ್ಕಳೇನು ಓದ್ತಾಯಿದ್ದಾರೆ? ಒಬ್ಬರು ಸೆಕೆಂಡ್ರಿ ಪಿ ಯು ಮಾಡ್ತಾರೆ ಸರ್, ಇನ್ನೊಬ್ರು ಡಿಗ್ರಿ ಮಾಡ್ತಾರೆ. ಈಗೆಲ್ಲ ಮಕ್ಕಳನ್ನೇನು ನೀವು ಕೃಷಿಗೇನು ಕರ್ಕೊಂಡಿಲ್ಲ ನೀವು? ಇಲ್ಲ ಸರ್, ಕೃಷಿಗೆ ಕರ್ಕೊಂಡಿಲ್ಲ ಸರ್, ಯಾವ್ದೇ ಕಾರಣಕ್ಕೆ ಅವರು ಓದಲಿ ಅಂತ ಯಾರು ಓದಕ್ ಬಿಟ್ಬಿಟ್ಟು. ನೀವಂತೂ ಓದಕ್ಕಾಗಲಿಲ್ಲ, ಮಕ್ಕಳಾದ್ರೂ ವಿದ್ಯಾಭ್ಯಾಸ ಮಾಡಲಿ ಅಂತ. ಈಗ ನಮ್ಮ ಕೈಲಿ ಅಂತೂ ನಮ್ಮಪ್ಪರು ಓದಿಸಿದ್ರು, ನಾವು ಓದಕ್ಕಾಗಲಿಲ್ಲ, ಮಂಗಾಟ ಹಾಕಿಂತ ಓದುವ. ಈಗ ಸಹಿತ ಓದಬೇಕಾಯ್ತು, ಈಗ ನಾವೇ ಓದಬೇಡ, ಮಕ್ಕಳಾದ್ರೆ ಚೆನ್ನಾಗಿ ಓದಲಿ, ಇಬ್ರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಓದ್ತದೆ ಸರ್. ಈಗ ತಂದೆಯವರು ಸಾಕಷ್ಟು ನಿಮ್ಗೆ ವಿದ್ಯಾಭ್ಯಾಸ ಕೊಡಕ್ಕೆ ಮುಂದೆ ಬಂದ್ರು, ನೀವ್ ಯಾಕೆ ಓದ್ಲಿಲ್ಲ ಅವತ್ತು? ಅವತ್ತಿನ ಇದ್ರಾಗ ಇರಲಿಲ್ಲ ಸರ್, ಓದಕ್ಕಾದ ತಲೆಗೆ ವಿದ್ಯಾಭ್ಯಾಸ ಹತ್ತಲಿಲ್ಲ ಸರ್, ಹಾಗಾಗಿ ಮತ್ತೆ ವ್ಯವಸಾಯ ಅವಲಂಬಿಸಂಗ ಆತ. ಎಲ್ಲೇ ತನಕ ವಿದ್ಯಾಭ್ಯಾಸ ಮಾಡಿದ್ರೆ ನೀವು? ಎಸ್ ಎಲ್ ಸಿ ಆಗಿದೆ ಸರ್. ಅಂದ್ರೆ ಇವತ್ತು ಅನಿಸಿದೆ ನಿಮ್ಗೆ ನಾವು ಓದಿದ್ರೆ ಪಾಡಿತ್ತು? ಓದಿದ್ರೆ ಪಾಡಿತ್ತು, ಒಂದು ಇದ್ರ ಕೋಪದಾಯ್ತು, ಈಗ ಅನಿಸ್ತಾಯ್ತು ಓದ್ಬೇಕಾಯ್ತು. ಎಲ್ಲ ಒಂದ್ ಕಡೆ ಈಗ ಅಡಿಕೆಯಲ್ಲಿ ಸಾಕಷ್ಟು ಆದಾಯ ಕಾಣ್ತಿರಲ್ಲ, ನಿಮಗೆ ನೆಮ್ಮದಿ ತಂದು ಕೊಟ್ಟಿದೀಲ? ನೆಮ್ಮದಿ ತಂದ್ಕೊಡಿ ಸರ್, ಆದ್ರೂ ಕೃಷಿಯಲ್ಲಿ ಸಾಧನೆ ಮಾಡ್ಬೇಕಂತ ಮಾಡಿದೀನಿ, ಅದು ಸಾಧನೆ ಹೇಳಕ್ಕಾಗಲ್ಲ ಸರ್. ಈಗ ಸಾಕಷ್ಟು ಹಳೆ ಮರಪ್ಪ ನಿಮ್ಮ ಅಡಿಕೆ ಗಿಡ, ಅದರಲ್ಲಿ ಕಾಳುಮೆಣಸು ಇಂಥವೆಲ್ಲ ಬೆಳಿಬೋದಲ್ಲ? ಅದೆಲ್ಲ ಮಾಡ್ಬೋದು ಸರ್, ನೀರಿನ ಸಮಸ್ಯೆ ಭಾಳ ಬರ್ತಾರೆ, ಹಾಗಾಗಿ ಸಮಸ್ಯೆ ಆಯ್ತಾ ಇಲ್ಲಿ. ಈಗ ನೀರು ಹೆಚ್ಚು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ? ನೀರಿನ ಸಮಸ್ಯೆ ಸಿಗ್ತಾ ಇಲ್ಲ ಸರ್ ನಮಗೆ, ಇರೋದು 2 ಬೋರು, ಅದರಲ್ಲಿ ಒಂದು ಕಲಿಸಿ ನೀರು ಎಲ್ಲರೂ ಬರ್ತಾರೆ, ಅದಕ್ಕೆ ಅಲ್ಲಿಗೆ ಸಹಿ ಅದು ತೊಟ್ಟಿ ಡಂಪ್ ಮಾಡ್ಕೊಂಡು ನಮ್ಗೆ ಕೊಡೋದು 2-3 ಗಂಟೆ ಕರೆಂಟ್ನಾಗೆ, ಅದೆಲ್ಲ ರಾತ್ರಿ ಎಲ್ಲ ಅಲ್ಲಿ ಕಾದು ನೋಡ್ಕೊಂಡು ಇದ್ದು ಇದು ಮಾಡೋದು ಸರ್. ಒಟ್ಟಾರೆ ಈ ಒಂದು ಕೃಷಿ ಜೀವನ ನೆಮ್ಮದಿಯಿಂದ ಕೂಡಿದೆಯಂಗಾಯ್ತು. ಓಕೆ ಸರ್, ನೆಮ್ಮದಿಯಿಂದ ಜೀವನ ಆಯ್ತು ಸರ್. ಒಳ್ಳೆಯದು ದೇವೇಂದ್ರಪ್ಪ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಅಡಿಕೆ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.

ಬಾರಯ್ಯ ನಂಜುಂಡ ಬಾಲ್ಯಾರು ಬಂದವರೆ ಬಾಗಿಲ ಗಂಟೆ ತಡೆದಾರೆ ಬಾರಯ್ಯ ನಂಜುಂಡ ಬಾಲ್ಯಾರು ಬಂದವರೆ ಬಾಗಿಲ ಗಂಟೆ ತಡೆದಾರೆ ಬಾಗಿಲ ಗಂಟೆ ತಡೆದಾವೆ ನಂಜುಂಡು ಭಾಗ್ಯವ ಕೊಡೋ ಭಕ್ತರಿಗೆ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ ನಂಜನಗೂಡಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ನಂಜನಗೂಡಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ನಂಜುಂಡು ಸೋಸಿ ಬಿತ್ತಯ್ಯ ಜವನಾವ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈದೆ ಗುಡಿಗೆಲ್ಲ ಗಂಧ ತುಂಬೈದೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಜನಪದ ಗೀತೆ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹರಳು ಬೀಜ ಅಂದರೆ ಕ್ಯಾಸ್ಟೋರ್ ಸೀಡ್ ಕ್ವಿಂಟಲ್ಗೆ ಕನಿಷ್ಠ 7089 ರೂಪಾಯಿಗಳಿಂದ ಗರಿಷ್ಠ 7089 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4616 ರೂಪಾಯಿಗಳಿಂದ ಗರಿಷ್ಠ 6979 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1821 ರೂಪಾಯಿಗಳಿಂದ ಗರಿಷ್ಠ 1931 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 49,239 ರೂಪಾಯಿಗಳಿಂದ ಗರಿಷ್ಠ 49,669 ರೂಪಾಯಿಗಳು. ಅಡಿಕೆ ಬೆಟ್ಟಿ ಕ್ವಿಂಟಲ್ಗೆ ಕನಿಷ್ಠ 38,219 ರೂಪಾಯಿಗಳಿಂದ ಗರಿಷ್ಠ 38,689 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 27,600 ರೂಪಾಯಿಗಳಿಂದ ಗರಿಷ್ಠ 28,000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 48,729 ರೂಪಾಯಿಗಳಿಂದ ಗರಿಷ್ಠ 49,179 ರೂಪಾಯಿಗಳು. ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಕನಿಷ್ಠ 2,270 ರೂಪಾಯಿಗಳಿಂದ ಗರಿಷ್ಠ 11,357 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 6,500 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು. ಬೂದುಕುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಹುರುಳಿಕಾಯಿ ಅಂದರೆ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ 1,400 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಸೋರೆಕಾಯಿ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಗೋರಿಕಾಯಿ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಕ್ಯಾರೆಟ್ 2,200 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ 1,200 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಬೆಂಡೆಕಾಯಿ 1,000 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,209 ರೂಪಾಯಿಗಳಿಂದ ಗರಿಷ್ಠ 2,300 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳಿಂದ ಗರಿಷ್ಠ 5,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 1450 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಲ್ಗೆ 1610 ರೂಪಾಯಿಗಳಿಂದ ಗರಿಷ್ಠ 1950 ರೂಪಾಯಿಗಳು. ಪಪ್ಪಾಯಿ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಹಾಲುಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1600 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1651 ರೂಪಾಯಿಗಳಿಂದ ಗರಿಷ್ಠ 1863 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2346 ರೂಪಾಯಿಗಳಿಂದ ಗರಿಷ್ಠ 2429 ರೂಪಾಯಿಗಳು. ಹೆಸರುಕಾಳು ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 4060 ರೂಪಾಯಿಗಳಿಂದ ಗರಿಷ್ಠ 4060 ರೂಪಾಯಿಗಳು. ಜೋಳ 2010 ರೂಪಾಯಿಗಳಿಂದ ಗರಿಷ್ಠ 2109 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ 2424 ರೂಪಾಯಿಗಳಿಂದ ಗರಿಷ್ಠ 2819 ರೂಪಾಯಿಗಳು. ಕುಸುಬೆ ಕ್ವಿಂಟಲ್ಗೆ 4767 ರೂಪಾಯಿಗಳಿಂದ ಗರಿಷ್ಠ 4767 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 4549 ರೂಪಾಯಿಗಳಿಂದ ಗರಿಷ್ಠ 4549 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಮತ್ತೊಂದು ಜನಪದ ಗೀತೆ. ಸಿಂಗಾರ ಚೈತ್ರವೇ ಬಂತು ಕಣ ತಂದಾನ ತಂದಾನ ತಂದನಾನ ಸಿಂಗಾರ ಚೈತ್ರವೇ ಬಂತು ಕಣ ತಂದಾನ ತಂದಾನ ತಂದನಾನ ಬನ ಬನ ತುಂಬೆಲ್ಲ ಹೂವಿನ ತೋರಣ ತಂದಾನ ತಂದಾನ ತಂದನಾನ ಬನ ಬನ ತುಂಬೆಲ್ಲ ಹೂವಿನ ತೋರಣ ತಂದಾನ ತಂದಾನ ಸಿಂಗಾರ ಚೈತ್ರವೇ ಬಂತು ಕಣ ತಂದಾನ ತಂದಾನ ತಂದನಾನ ಸಿಂಗಾರ ಚೈತ್ರವೇ ಬಂತು ಕಣ ತಣ್ಣ ಎತ್ತ ನೋಡಿದರೂನು ಬೆಡಗಿನ ಬಣ್ಣ ಭೂತಾಯಿ ಸೌಂದರ್ಯ ಇಮ್ಮಡಿಸಿ ತಣ್ಣ ಎತ್ತ ನೋಡಿದರೂನು ಬೆಡಗಿನ ಬಣ್ಣ ಯಾರಿಲ್ಲಿ ಬರೆದರೋ ರಂಗಿನ ರಚನ ಯಾರಿಲ್ಲಿ ಬರೆದರೋ ರಂಗಿನ ರಚನ ಇಂದಿಲ್ಲಿ ತೆರೆದಿಹನು ಕಾಮನು ಕಣ್ಣ ಇಂದಿಲ್ಲಿ ತೆರೆದಿಹನು ಕಾಮನು ಕಣ್ಣ ತಂದಾನ ತಂದಾನ ತಂದನಾನ ಸಿಂಗಾರ ಚೈತ್ರವೇ ಬಂತು ಕಣ ತಂದಾನ ತಂದಾನ ತಂದನಾನ ಹರುಷ ತುಂಬಿ ನಲಿಯುತ ಬಂತು ಕಣ ತಂದಾನ ತಂದಾನ ತಂದನಾನ ಬನ ಬನ ತುಂಬೆಲ್ಲ ಹೂವಿನ ತೋರಣ ತಂದಾನ ತಂದಾನ ತಂದನಾನ ಬನ ಬನ ತುಂಬೆಲ್ಲ ಹೂವಿನ ತೋರಣ ಸಿಂಗಾರ ಚೈತ್ರವೇ ಬಂತು ಕಣ ತಂದಾನ ತಂದಾನ ತಂದನಾನ ಆಹಾ ಬಂಗಾರ ಬಾಳಿಗೆ ತಂತು ಕಣ ಚಲು ಕಂಡು ದುಂಬಿ ದಿನ ಮುತ್ತುತ್ತ ಹೀರಿವೆ ಸವಿಜೇನ ಹೂಗೊಂಚಲು ಕಂಡು ದುಂಬಿ ದಿನ ಮುತ್ತುತ್ತ ಹೀರಿವೆ ಸವಿಜೇನ ಹಾಡಿದೆ ಮಧುಮಾಸ ಚೈತ್ರದ ಗಾನ ಹಾಡಿದೆ ಮಧುಮಾಸ ಚೈತ್ರದ ಗಾನ, ಕೋಗಿಲೆ ಕಂಠದಲ್ಲಿ ರಾಗ ನೂತನ, ಕೋಗಿಲೆ ಕಂಠದಲ್ಲಿ ರಾಗ ನೂತನ. ತಂದಾನ ತಂದಾನ ತಂದನಾನ, ಓಹೋ ಸಿಂಗಾರ ಚೈತ್ರದೇ.